ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳುತ್ತಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳನ್ನು ಬಾಧಿಸುವ ಜಂತುಹುಳು ನಿಯಂತ್ರಣ ಕುರಿತು ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾ ಎಸ್ ರಾವ್ ಅವರೊಂದಿಗೆ ಸಂದರ್ಶನ. ಈಗ ಕೆಲವು ಜಾಹೀರಾತುಗಳು. ಅವ ಬಾಟ್ಲಲ್ಲಿ ಹಾಲು ಹಾಕೊಡು ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಈಗ ಕೇಳೋಣ, ತರಕಾರಿ ಬೆಳೆಗಳನ್ನು ಬಾಧಿಸುವ ಜಂತುಹುಳು ನಿಯಂತ್ರಣ ಕುರಿತು ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಎಂಎಸ್ ರಾವ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ರಾವ್ ಅವರೇ. ನಮಸ್ಕಾರ. ನಾವು ಇತ್ತೀಚಿನ ದಿನಗಳಲ್ಲಿ ಈ ವಿವಿಧ ತೋಟಗಾರಿಕಾ ಬೆಳೆಗಳಲ್ಲಿ, ಅದು ಹೂವಾಗಬಹುದು, ಹಣ್ಣಿನ ಬೆಳೆ ಆಗಬಹುದು, ತರಕಾರಿ ಬೆಳೆಗಳಾಗಬಹುದು, ಈ ಬೆಳೆಗಳನ್ನ ನಾವು ವಿಶೇಷವಾಗಿ ಈ ಹಸಿರು ಮನೆಗಳಲ್ಲಿ ಬೆಳೆದಾಗ ಈ ಜಂತುಹುಳುಗಳ ಕಾಟ ಹೆಚ್ಚಾಗಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ಕರೆಕ್ಟ್. ಜೊತೆಗೆ ನಾವು ಈ ಹಣ್ಣಿನ ಬೆಳೆಗಳನ್ನ ತೆರೆದ ಒಂದು ಜಮೀನಲ್ಲೂ ಕೂಡ ಬೆಳಿತೀವಿ, ಅಲ್ಲೂ ಕೂಡ ಇದರ ಹಾವಳಿ ಇದೆ ಅಂತ ಕೇಳಿದೀವಿ. ಹೌದು. ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಒಂದು ಜಂತುಹುಳುಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಸಂಶೋಧನೆ ನಡೆದಿದೆ ಅಂತ ಕೇಳಿದೀವಿ. ಹೌದು. ಈ ಎಲ್ಲ ವಿಚಾರಗಳ ಬಗ್ಗೆ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಜಂತುಹುಳುಗಳು ಅಂದ್ರೆ ಏನು ಅಂತೀರಿ? ಜಂತುಹುಳುಗಳಂದ್ರೆ ಇದು ಸೂಕ್ಷ್ಮ ಕ್ರಿಮಿ, ಮೂವಿನಲ್ಲಿ ಇರ್ತದೆ, ಕಣ್ಣು ಕಾಣಿಸಲ್ಲ. ಸೊ ಬೇರು ಒಳಗಡೆ ಹೋಗಿ ಬೇರಕ್ಕೂ ತುಂಬಾ ಬಾಧ ಕೊಡ್ತದೆ ಆಕ್ಚುಲಿ. ಸೊ ಡೆವಲಪ್ಮೆಂಟ್ ಚೆನ್ನಾಗಿರಲ್ಲ, ಸರಿಯಾದ ಬೆಳವಣಿಗೆ ಆಗಲ್ಲ, ಅಂದ್ರೆ ಕುಬ್ಜ ಆಗ್ಬಿಡುತ್ತೆ. ಹೌದು, ಕುಬ್ಜ ಆಗ್ಬಿಡ್ತದೆ. ಅಂದ್ರೆ ಮುಖ್ಯವಾಗಿ ನಾವು ಈ ಜಂತುಹುಳುಗಳು ನಮ್ಮ ಬೆಳೆಗೆ ಬಂದಿದಾವೆ ಅಥವಾ ಕಾಟವನ್ನು ಕೊಡ್ತಾ ಇದಾವೆ ಅಂತ ಹೇಗೆ ಗುರುತಿಸಬಹುದು ಅಂತೀರಿ? ನಾವು ಹೇಗೆ ಗುರುತಿಸಬೇಕಂದ್ರೆ, ನಾವು ಗಿಡಗಳು ಬೇರ್ನಲ್ಲಿ ನೋಡಬೇಕು. ಬೇರ್ನಲ್ಲಿ ಗಂಟುಗಳಿರ್ತದೆ, ಬೇರ್ನಲ್ಲಿ ಗಂಟುಗಳಿರ್ತದೆ. ಸೊ ಆ ಗಂಟುಗಳನ್ನ ನೋಡಿಕೊಂಡು ಇದು ಜಂತುಹುಳ ಇಲ್ಲಾಂದ್ರೆ ದುಂಡ ಹುಳ ಅಂತ ನಾವು ಹೇಳ್ತೀವಿ. ಸೊ ಅದು ನಾವು ನೋಡಬಹುದು, ಅದು ಮುಖ್ಯವಾದ ಚಿಹ್ನೆ. ಮುಖ್ಯವಾದ ಚಿಹ್ನ ಅದು, ಬೇರ್ನ ಒಂದು ಗಂಟುಗಳನ್ನ ನೋಡ್ಕೋಬೇಕು. ಇದು ಮುಖ್ಯವಾಗಿ ಬೇರಿನ ಬಗ್ಗೆ ಆಯ್ತು. ಮೇಲ್ಗಡೆ ಯಾವ ರೀತಿ ಚಿಹ್ನೆಗಳು ಇರ್ತವೆ? ಮೇಲ್ಗಡೆ ಹಳದಿ ರೂಪದಲ್ಲಿ ಎಲೆಗಡೆ ಇರ್ತದೆ, ಆಮೇಲೆ ಒಣಗೋದು ಸ್ಟಾರ್ಟ್ ಆಗ್ತದೆ, ಒಣಗ್ತಾ ಇರ್ತದೆ. ಸೊ ಆವಾಗ ನಾವು ನೋಡಬಹುದು, ಅದು ಬೆಳವಣಿಗೆ ತುಂಬಾ ಕಡಿಮೆ ಇರ್ತದೆ, ಕುಳ್ಳಾಗ್ಬಿಡುತ್ತೆ, ಕುಳ್ಳಾಗ್ಬಿಡ್ತದೆ, ಇಳುವರಿ ಕಡಿಮೆ ಆಗ್ತದೆ. ಫ್ಲವರ್ಸ್ ಇದ್ರೆ ಫ್ಲವರ್ ಸೈಜ್ ಕಡಿಮೆ ಆಗುತ್ತದೆ, ಗಾತ್ರ ಆಗ್ತದೆ. ಎಲೆಗಳ ಗಾತ್ರ ಕಡಿಮೆ ಆಗುತ್ತೆ. ಹೌದು, ತುಂಬಾ ಕಡಿಮೆ ಆಗುತ್ತದೆ. ಒಟ್ಟಾರೆ ಇಡೀ ಗಿಡ ಕುಬ್ಜವಾಗ್ಬಿಡುತ್ತೆ. ಕುಬ್ಜವಾಗ್ಬಿಡ್ತದೆ.

ಹರಿಯಾಡಿ ಮಣ್ಣ ತುಳಿದು ತಮ್ಮಾಡ್ಯ ನನ್ನ ಹರಿಯಾರು ಹೊರುವಂತ ಐರಾಣಿ ಹರಿಯಾಡಿ ಮಣ್ಣ ತುಳಿದು ತಮ್ಮಾಡ್ಯ ನನ್ನ ಹರಿಯಾರು ಹೊರುವಂತ ಐರಾಣಿ ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದು ತಮ್ಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ ಮಿತ್ರೇರು ಹೊರುವಂತ ಐರಾಣಿ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರಿಯಾಡಿ ಮಣ್ಣ ತುಳಿದಾನ ಹರಿ ಹರಿಯಾಡಿ ಮಣ್ಣ ತುಳಿದು ತಮ್ಮಾಡ್ಯಾನ ಹರಿಯಾರು ಹೊರುವಂತ ಐರಾಣಿ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ಸಮಯ ಸರಿಯಾಗಿ 7:30. ಲೇ ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ ಟಿ ಬಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ ಅವ್ರ